بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار، وبعد. هذه جولاي ما هو روضة، الروضة للحج والعمرة جروبون عمرة قالوا كما جروبا هيكيغا مي عمرة قالوا كان أدا كرمتك بابر يفاوا إمها فرايتك إمها بابرنا وربنا مرحبا كيا حالوغا وريها فرايتك ديني نصيحة دينموغي మీ సిల్సిల ప్రోగ్రామ్ తోగ తెరేయిన్ మిరేగ మీ బద్దలు కొల్లి మీ అళుకం ఎమ్మె ఎదవి గెంబా గొతుగా ఎమ్మె ఫురిహమయం అదా కుర్ముగే గొతుం గురూపుగే ఫరాతుం బేబ్బే ఎకి ఎకి దీని ఆన్లైన్ బద్దలు తోగ తెరేయిన్ ఫుర్తుమ బద్దలు ముగా మాలుమాత్ తకెన్ ఎమ్మె హా బావెరిన్న హిస్సా కొల్లుమ దువాయికి అల్లాహు సుబ్హానహు వ తాలా ఆర్మెన్ ఉరిహా ఫరాయ్ తకెగ్గే మీ అళుకం అదా కుర్ముగే నియై అల్లాహు జల్ల వాలాగే వజూ ఫుళం ఖాలిస్ కురైఫావా అమలే గొతుగా లబ్బవా అళమెంగే కివాయ్ మీ అమలు గబూలు ఒడిగె నెవు ఉమ్రాగే దతురుగా బావిరివా ఎమ్మెహా ఫరాయ్తా మీ దతురు ఆర్మెన్ మీ కురణి అల్లాహ్ సుబ్హానహు వ తాలా బిమ్మతీగా లవ్వా ఫావా ఎమ్మె ముగద్దస్ బిమ అదే హురిహా ఫరాయత్తకం హదాం కొల్లదే ఫోను నువత కంప్యూటరు నువత ఎనుం వెస్ ఆలతకు కులాహుగా బావరిఫావా అణమ స్లైడ్త బరాబరం తి ఫరాయత్త ఫెన్న ముందానే ఉస్తాద్ మీ గెందని స్లైడ్త దక్కము అది మౌలూమాయత్తం హిస్సాకురం మీ దతురు మీ కురణి మక్కాయ మక్కాయకి అల్లాహ్ సుబ్హానహు వ తాలా హుర్మెత్తెరి కురవ్వాఫావా బిమే మిహారు కురిమతి మి ఫెన్న స్లైడుగా ఫెహికులాగే సరహద్దుగే ఎతెరె ఎయి మక్కాగే హరం సరహద్దు ఇబహి ఏ బిముగే తెరేగా భయం ఎహనిహెం బింతహుగా హలాలు వెఫావా కంతత్తం హరాం వెగెం వే మీ హరం సరహద్దు వకి కుర్మట్టకా మీ మీరియన్ను ఫెన్నం కళుకులాగే నుక్తా తకే ఏ కళుకులాగే నుక్తా తహుగా వాణే బినా కొఫ హర్మన్న కణా ఫరాతు మీ ఫెన్న బినా ఏం ఎతాగా లేఫ మీన్నని ఎండ్ ఆఫ్ హరం బౌండరీ మానేకి హరముగే బిముగే సరహద్దు నిమునియే ఏమ ఎతను నుకున్న మిహ ఫెన్నాని మీ బోడుగే మీ ఫరా మీ బోడుగే అహర్మెంగే అణఫరాతు గిన్నా లియఫ బిదాయత్ హద్దుల్ హరం హరముగే సరహద్దు ఫెషనీయే ఏమ మీ సరహద్దు తెరయం వణుమం మీ దని మక్కాయం హరమే మీ కియనీ ఎయి ఎహెనిహెం బింతహుగా హలాల్ వెఫావా బయ కంతత మి బిముగా హరాం వెఫావాతి మీ అల్లాహు సుబ్హాను వతాలా బింతహుగే తెరేన్ హరాం కురెవ్వి దెబిముగే తెరేన్ మక్కాగే బిన్ దెవణ హరం బిమకి ఎయి మదీనాగే వెస్వా మిఫత బిమెన్ ఇన్నాన్ మక్కాగే బిమా అళా బలాయిరు ఎబై హరాం కురైఫావా ఎ బిముగే సరహద్దా అళా బలాయిరు మదీనాగే బిముగే సరహద్దు వరక్ కుడవాన్ mihar mi fenna sarahaddu terega mi sarahaddu terega ehenien bintahoga halal wefawa bay kantattan harambe hagurama koron harambe gembe evves kahala dire sufa suppe ekamak ei insanu na gellun nu de fade taketi misalaka kotare misalaka bulale misalaka ehenien zaizatuga donye mibumuge teriya wadejja kamuga waanama iyen evves kahala gona eddinu haram begembe evves kahala gona eddinu haram begembe egutun kotare fasalum ves nuwata bulale fasalum ves haram begembe mi bimuge sarhadduge terega gahen ufurun haram begembe mi bimuge sarhaddu terega mihe gatun gelli fawa echen evves mihe kan nunegene ene milkwa gotaka ege badaluga gelli fawa echen ene huwa fikamuga waanama ene e gendan jehene ege milkweria ge kariyan nuata ifada taketi huwa fa gendeve fada ofiha kai hawalu kuran jehen mi haram sarahaddan haram sarahadde kiya kiyumuge deifawa sawabaki ehem bintahoga halal wefawa kantatta mi bimuga terega haram wati emmeha umra kurmattaka grupuga bayri fa faraitake arman huriha emme bes adwa ham makka ga kurave komme namade ei enhas namade ehen tanega kurave namada bure makka ga kurave komme namada ki enhas namade e enhas namaduge teriyaki mihe aharmanna mifenna bimu sarahat aharmanna mihar mifenna bimuge sarahat e etere sarahat daki ei enhas namaduge sawab libe sarahat e mi warabbiya sarahat de warabbudu sarahat de mi makka ge hera huriya hota take makka ge mi hon dirole huriya sarahat de take ga gada kamita terege wa makka sarahat daki ha bodu sarahat de umra daturuga baveri wa emmiha baveri ne allah haran kure bi bimakan aharmen wannam midani womon komme muslim e umra veri evyes adi hajj veri evyes adi makka ga wazan veri evyes adi makka ga dosta ken banden gosa gaambe hunna hol veri kamuge ves dannan jehene mi bin allah subhanahu wa taala wani eheni hem bintahuge macha wara sharaferi kurawafa ವರ ಗದರ್ವೇರಿ ಕುರವಾಫ ವರ ಮಚೇರಿ ಕುರವಾಫ ಏಮ ಬಿಬಿಮುಗ ಕುರವೆ ಹೇವ ಕಂತ ಏಹೆಂ ಬಿಂತಹುಗ ಕುರವೆ ಹೇವ ಕಮವ್ವರೆ ಸವಾಬ ಅಜುರು ಬಡುವೆಗೆಂಬೆ ಏಮ ಮಿಸರ ಹದ್ದು ತೆರೆಗ ಕಿಯವ ಗುರುವಾಣವ್ಯಸ್ ಮಿಸರ ಹದ್ದು ತೆರೆಗ ಕಿಯವ ತಸ್ಬೀಹೆ ತಹ್ಲೀಲೆ ತಹಮೀದ ಕಮುಗವ್ಯಸ್ ದೇವೆ ಸದಗಾತೆ ಕಮುಗವ್ಯಸ್ ಉಮ್ರಾ ಕುರುಂ ಕಮುಗವ್ಯಸ್ ಅದಿ ಹಜ್ಜು ಕುರುಂ ಕಮುಗವ್ಯಸ್ ತವಾಫ್ ಕುರುಂ ಕಮುಗವ್ಯಸ್ ದುಆ ಕುರುಂ ಕಮುಗವ್ಯಸ್ ಏ ಅಳುಕಂಬಣಿ ಮತಿವೆರಿ ಕುರೈಫ ಎಹೆನ್ ತಂತನ ಬುರೆ ಹಮೇ ಗೊತ ಮಿ ಬಿಮುಗೆ ಸರಹದ್ದುಗೆ ತೆರೇಗ ಕುರವೆ ಹೇವು ಕಂತತ್ತವ್ವೆ ಉಫ್ಲಿಫಾ ಫದೆನ್ ಕುರವೆ ನುಬಾ ಕಂತತ್ತವ್ಗೆ ಏಗೆ ಶಜಾ ಏಗೆ ಉಗುಬಾವ್ಯಸ್ ಅಲ್ಲಾ ಸುಬಾನು ವತಾಲ ವಣಿ ಬಡು ಕುರವ್ವಾಫೆ ಏಮ ಕೊಮ್ಮೆ ಫರಾತಗ್ಗೆ ಹಿತುಗ ನಫ್ಸಂ ಎಬಜೆಹೇ ಮಿ ಬಿಮ ದೇನ್ ಜಹಿಫಾವಾ ಗದರ್ದೆ mi bimuge hormai kanda nula mi bimuge mai materika mi biman ada qur'an farate gotuga buma ade e fahuga makka ge mi haram sarahadda medu allah subhanahu wa taala baswahi kurevi mi fade waman yurid fihi bi ilhadin bi dhulmin nuziquhu min adabin alim etaga ಅಣಿಯಾವೆರಿ ಕಮಾ ಎಕು ದೀನಾ ಖಿಲಾಫ್ ಗೊತ್ತಂ ಉಫದ್ದಂ ಉಳೆ ಮೀಹಾಯಂ ತಿಮಂ ಇಲಾಹು ವೇನ್ ದೆನಿವಿ ಅದಾಬುನ್ ರಹದಕ್ಕವಾ ಹುಶೀಮೆ ಎಮ್ಮೆಹ ಉಮ್ರಾದ ತುರುಗ ಬಾವೆರಿ ವೆನ್ನೆ ಬೈನ್ ಇಲುಮೆರಿಂ ಮಕ್ಕಾಗೆ ಮೆ ಹುರ್ಮೆ ಬೆಗೆಂಬಿ ಸರಹದ್ದುಗೆ ಗದರಾಯ್ ಶರಫಾಯ್ ಹುರ್ಮೆ ಅಲ್ಲಾ ಸುಬ್ಹಾನಹು ವತಾಲ ಉಫುಲ್ಲೋ ಮಟ್ಟಕ ಲವ್ವಾ ಫಾವಾ ಏಕಿ ಶಾಯಿರ್ ತಂ ಅದದು ಕುರೆ ವೀರು ಎವೇ ಕಲಂ ವಿದಾಳು ಫಾವೆ ಗಾ ಗಡಕ ಸಾಳೀಸ್ ಅಲಾಮ ಸಾಳೀಸ್ ಸೈನ್ಸ್ ಅಲಾಮ Allahu levvafa vaka. Egotun kavbatullahi gekolu. Hürmettirikan levvafa va. İng alama engi. Hicr. E kavbage, e faratuge, e vakkonginne sarahaddu. Hicr. Zamzam valu. Hacerli asvad. Multazam. Safa'a marwa. Makam İbrahim. Mina. Jamrata. Muzdalifata. Maneki. Migotan adadu kofi kam gavanama. Gagadaka salis alama. Allah subhanahu wa ta'ala etanuga ehki. Hurmay matver kurmuga labbafa ve. Hitamay ki. Mitanan. Ziyaret kurma nuata alukan kuranda bayen miistakonge hituga mi hurmaten nove. Adi far arman ayen aduha halama. Ve men yurid fihi bi ilhadin bi zulmin nuzikuhu min azabin alim. Etaga aniya bir kama eku dinay hilaf gottan ufattan ule mihaya. Bisnala ena dina hilaf kamen adi kuri ki vesnu ena dina hilaf kamen ufattan ule ne. Ufattan ule ne. Timan ilahu vendeni bi azabun rahadak kava husime. Ema balama etana gosa dina hilaf kanta kurun ulun kiha nubakam buduvegen ba amalenge. Dina hilaf kame kurun ulun kiha nubakam buduvegen bi kamenge. İslam dinuga nekkame. Şariyatuga Allah Jalla Vala kandalu vaf nekkame kura kamuga vanam. Kiha nubakam buduvegen ba kame. Ema ustad mi kiya dini fettiru bayan kuri gota. Mi daturuga harmenge bajehe. Aharmenna kandeli fava kurman Allah aharmenna sharu kurava fava minbaraki kobakan ungeni ya khilaf kan tattadu kolla ya khilaf kan tattadu kolla mi warab birverikan bodu ayete mi ayetu ge birverikan mi ayet rasul sallallahu alaihi wasallam macha bawe leb mafahu nabiyya sallallahu alaihi wasallam ungan nawade bi ashab bekalunna haramuge mi haram sarhadduga ule miha vani abada abadu mi ayetu ge terega. E tanuge terega hure dina khilaf gottan ufaddan ule miha yang Allah vahi kore bitiman ilahu. Vendeni ve azabu rahadakkava husime. Ehim amur bu aspada bay sahabi bekalun e bekalun ge. Mi sahabi ge gekolu bina kurevi. Haramu ge mi haram sarhaddum beruga. Namadu kurevvan komme faharak vada gannava mi bordaru etereya. Namadu kon avadi vada gennomu. Ebru beyra, ebahi gekola nukum vada ganna. Denne bunu kibbe toye. Ehe du bidu bidalu bi miyaye tuge vahak. Ehe me emi haka regandu va iru. Hedunu va iru. Habiru va iru. Mi bimuge terega dirule miha. Ehe na kiha bodakang ehe na deken jehene visnan jehene ehe na ge. Nafsa kiha varaka samalkang ehe na den jehene. Dina khilafu kame etanuga nukuruma. Misalaka. Ustad mihadin misalaka. Aharma midani ihramuga. Makkage haram sarahaddu tereya. E haram sarahad teru gada medaka vagota kauba. Allah gekola mi vani. Varaggina mihun tawaf kurayar furtan buruga duaye. Devan buruga duaye. Timman buru duaye. Hatarban buruga. Faswan buruga duaye. Migotan hasa duata ke gengule. Furtan buruga kiyan duaye. Tawaf ke devan buruga kiyan duaye. Timman. Mane hasa duaye ngebe gengule. Balalama. Rasul sallallahu aleyhi ve sellem hataru umra kurevvi. Hataru umra nabisam hayapuluga kurevvi. Evves sahabi bekalaka. Abu Bakr, Umar, Osman, Ali. Hataru khalifa ver bekal radiyallahu anhu. Adi maayin nabi sallallahu aleyhi ve sellem emme gina hadis riva kurevvi. Abu Hurayra. Numata Rasul sallallahu aleyhi ve sellem abikabalu Aisha. Numata Abdullah ibn Umar. Numata Abu Saydul Khudri. Numata Abdullah ibn Abbas. Min ebbes bekala kunen hadis kurabba fe. Rasul sallam hadis kurabba furtan buruga miduwa. Devan buruga miduwa. Ehe kamu gavana mey konch. İli merin vidalu vani. Dinan alab vadda fur kantake. Ehe ma mikan kura miha. Tasabbur kollam bi mi ayeta. Eta ga aniya verikama. Dina khilaf gattan ufattan ule miha. Mer en ufetti ki nun. Ehe dina khilaf kantange kurani. Timan ilahu vendeni bi azabun rahadakkava husime. Ema komme kamek gave sebahuri dina khilaf islam dinu ga ne biduata dinu ga sharo ga bayan ko fa nekkan tatta mi hunge bakure kam visnala mi makka Allah hurme kurava fa wa hurme teri vegen bi emme ma bi මිතනුගේ හොරමයි ගෙල්ලෙවරු කමෙන් කමකී එහෙම එම්මෙ හා බැවරින්නේ අල්ලා ජල්ල වාලාති එම්මෙ හා ෆරාත්තක තවෆිකු දෙබුන් දුආයේ කීයේ උංගෙනෙන් එ බජෙහෙ සහ වාරිදිවාවා මයි නබී සල සල්ලම්ගේ හයාප් පොළුගයි කුරව්‍ය අලුකමෙ කුරුමන් අහරමෙන් මිදැනි රසූ සල්ලල්ලාහ අලෙහි වසලම් කුරව්‍ය අලුකමෙ කුරවම් මිදැනි එහෙම සහ ගොතුන් හෝදා බල ඉපදෙන් අමල කුරා ෆරායත්ත ගොතුග වාන් එ බජෙහෙ මී වර වේන්දනිවේ වර වේන් හුරි අසාබෙගේ ආයතෙ එතනුගේ දීනා ඛිලාෆ් කමෙ කුරන් උෆත්තන් උලෙ මීහය එන උරුණි කිනු උෆත්තන් අදි උලෙනි එන උරුණි කිනු අදි ඒනයි වෙස් එක් උගුබයිගේ බොයි රසූලුල්ලාහ සල්ලල්ලාහ අලෛහි වසල්ලම් මිහර ෆොටෝ එම් මිෆෙන්න හරම සරහද්දු තෙරයා රසූල් සම් හදිෆු කුරෙවි ඉන්නල්ලාහ නුවත ඉන්න හල් හන්න මක්කා හරමහල්ලා මක්කා මිෆදයින් හරාම් වෙගෙන්වා තැනෙක් ගොතුගා හෙද්දවී අල්ලාහ වේ මානෙකි මී මීහකු කුරි කමෙන් නෝනේ එතනුගේ හොරමත් තෙරිකන් එතනු ගදර වෙරිකන් මිފަදෙන් උފුල්ලවා මිފަදෙන් නියා කුරවා කඩේලු වී අල්ලාහේ එහෙම අහර්මෙන් මිදනි ඉފަද බිමක ඉފަද බිමක දායිරු අහර්මෙන් එම්මෙ බොඩන් මවලුමාත ලිබි එම්මෙ බොඩන් අහර්මෙන් ඔළුම් ෆිලාප හුන්න ජෙහෙනි අහර්මෙන් එතනුග කුරා කන්තත්තහුගේ තෙරේග කොබාහියේ මිකං අහර්මෙන් කුරන් ඔයි කොබාහේ සහාගොයි කොබාහ වාර්දෙෆාබා ගොයි මි ඔළුම් ෆිලුවන්ගේ බජෙහෙ එහෙන් නූකමුග වානම මි වරබ් බොඩු වරන් අසාබුන් ವರಬ್ ಬಿರುವೆತಿ ಆಯತೆಗೆ ತೆರಿಯ ಆರ್ಮೆ ವೆಟ್ಟಿಗೆ ಮಿದಾನಿ ಮಿ ದತುರು ಗಹರ್ಮೆ ಜಿಯಾರೆ ಕುರಾಣೆ ದೇವಣ ತನಕಿ ಮದೀನಾ ಮದೀನಾ ಕೀವೆಸ್ ಹಮ ಇಫದ ಹರಂ ಸರಹದ್ದೆ ಮಿ ಫೋಟೋಗ ಮಿ ಫೆನ್ನನಿ ಮದೀನಾಗೆ ಎ ಹರಂ ಸರಹದ್ ರೀದು ಕುಲಾಗೆ ರೊಗೆಂ ಎಹರಿ ದಮಾಫ ಎ ರೀದು ಕುಲಾಗೆ ಎಕ್ ಹಿಸಾಬ್ ಹಿಸಾಬುಗ ಇನ್ನಾಣೆ ಫೋಟೋಗ ಮಿ ಫೆನ್ನ ಬಿನಾ ಬಿನಾ ಕೊಫೆ ಏಗ ಲಿಯ ಫಿನ್ನಾಣೆ මේ හරම් සරහද්ද ෆෙෂේ සරහද්ද අන ෆරදි ෆේනා මේ හරම් සරහද්ද නිමේ සරහද්ද එහෙම මදීනායි කීවෙ සම ඉපද තනේ අල්ලාහ් සුබ්හාන ව තාලා හුර්මෙත්තර කුරවා පවා බින්කොලේ එකන් එයි වර බොඩු සරහද්ද මෙහ අහරමෙන්න මෙපෙග්ගෙ ගොත අහරමෙන්න මි ගොත බින් මි ගොතන් ෆොටෝ එක ගොත ෆ්‍රෙන්ඩ්ස් මි වර බොඩු සරහද්ද මි එම්මි හා උමරා බායවෙරින්නේ මදීනායා මෙදු মাই নবী সাল্লাল্লাহু আলাইহি ওয়া সাল্লাম হাদিস করে হাদিস ফলো মি ফেন্নানি আল মদিনাতু হারামুন মদিনায় কি আল্লাহ হারাম কফাবা তানেকে এবহি এহেনি বিনতাহু গা কুরুন হালাল কান্তাত মিবিম কুরুন হারামে হাগরাম কুরুন হারাম বানে জানওয়ারেন এবস উদাগুলেন এবস গোনা কুরুন হারাম বানে গাস উফুরুন বিনা নলুন হারাম বানে গেলিফাওয়া এচে ಏನ ಅಮಿಲ್ಲ ಮಿಲ್ಕುರಾಗೊತ ಹೋದು ಹರಾಂಬಾಣೆ ಎತನುಗ ದಿರುಳೆ ಜನವಾರ್ತ ಫಸ್ಸಾಲು ಗೋನಾ ಕುರು ಹರಾಂಬಾಣೆ ಮಿಫದ ಹುರಿಹಾ ಕಂತತ್ತಕ್ಕೆ ಇನ್ ಅಲ್ ಮದೀನತ ಹರಮುನ್ ಬಾ ಬೈನ ಐರಿನ್ ಇಲಾ ಸೌರಿನ್ ಐರ್ ಕಿಯುನ್ ಫರ್ಬದೆ ಅದಿ ಸೌರ್ವಿಸ್ ಕಿಯುನ್ ಫರ್ಬದೆ ಮದೀನಾಗ ಸುನ ಸೌರ್ ಕ್ಯಾ ಫರ್ಬದೆ ಏಕಮಕ ಏಯ್ ರಸೂ ಸಲ್ಲಲ್ಲಾ ಹಿಜ್ರೆ ಬಡಾಗೆನ್ನವಿ ಮಕ್ಕಾಗಿನ್ನ ಸೌರ್ ಫರ್ಬದೆ ಇನ್ನು ಮಿ ಫರ್ಬದೆ ಇನ್ನಾಣಿ ಉಹುದ್ ಫರ್ಬದಾಗೆ ಫಹತುಗ එහෙම අයිර් ෆර්බදෙන් ෆෂාංගො සෞර් ෆර්බදිය දෙමෙතු මදීනාගෙන සෞර් ෆර්බදේ කියා ෆර්බදෙන් එයි ඒ දෙමෙදකි එයි හරම් සරහත්තේ එයි හරම් සරහත්තේ මි දෙෆර්බද ඉන්න හිසාබු බලාකමු ගවානම වරර් රංගල බලාබ ෆොටෝ එ උස්තාද් මිහර් මි කුරහලෙන් මි අයිර් ෆර්බද ඉන්න සරහත් මි හිසාබු ගෙන්නානි අයිර් ෆර්බද මිතාගේ ඉන්නානි සෞර් ෆර්බද කියා සරහත් එහෙම රසූල් සල්ලල්ලාහ අලෛහි වසල්ලම් ඒගේ ඉම්මි කණ්ඩාලි මි දේතරේග එහෙම මිගොත හිඟ කියම හුලගා දෙකුණ බලාෆියාමු මි මදීනාගේ හරම් සරහත්තේ දැන් හැම ඒගොත අනෙද් දෙපරතු බලාෆියා මි මදීනාගේ හරම් සරහත් ඒ ෆහදිස් කරබ්බනේ ෆමන් අහදස ෆීහා හදසන් මි සරහද් තෙරේග මීහකු හදස කුරියේ එබහි ඉස්ලාම් දීනුග නෙක්කම කුරියේ රසූ සල්ලල්ලාහ අලෛහි වසල්ලම් තේවි සහර් දොස් වන්දෙන් උගන්නා දෙවි ශරියතුග බයාන් කොද්දෙමි ශරියතුග නෙක්කම මිහෙකු කුරියේ අව ආවා මුහ්තසන් නුහද ඉපද කමෙක් කුරා මීහකන් හියාවහිකන් හෝදා දිනියේ ඉපද කමෙක් කුරා මීහක හියාවහිකන් හෝදා දිනියේ මානි රක්කාතරි කොද්දිනි ಬಿದುವ ಹದಾ ಮಿಹಕ ದೀನ ಖಿಲಾಫ್ ಕಮೆ ಕುರಾ ಮಿಹಕ ಎತ್ತನುಗೆ ಮಿಹಕು ರಕ್ಕಾತ್ರಿ ಕಂದಿನಿ ಉಗುಬಾತ ಕಿಕೋಬ ಫಾಲೈಹಿ ಲಾನತುಲ್ಲಾಹ್ ಅಲ್ಲಾಹುಗೆ ಲೌನೆಂಗೆ ಮಿಹಕಂ ಹುಟ್ಟೆ ವಲ್ ಮಲಾಯಿಕ ಹುರಿಹ ಮಲಾಯಿಕ ತುಂಗ ಲೌನ ಸೇನಾಯಂ ಹುಟ್ಟೆ ವನ್ನಾ ಸಿ ಅಜ್ಮಾಯಿನ್ ದುನಿಯ ಮತೀಗವಿ ಎಮ್ಮೆಹ ಮಿಸ್ತಹುಂಗೆ ಲೌನೆಂ ಏನಗ ಮಚ್ಚಂ ಹುಟ್ಟೆ ಲಾ ಯುಕ್ಬಲು ಮಿನ್ಹು ಯೌಮಲ್ ಕಿಯಾಮತಿ ಸರ್ಫುನ್ ವಲಾ ಅದ್ಲುನ್ ಬುಖಾರಿಗೆ ರಿವಾಯೆ ಗಿಯಾಮೆ ದೋಹು ಎಮಿಹಗೆ ಕಿಬಾಯಂ ಅಲ್ಲಾ ಸುಬಾನ ವತಾಲ ಸರ್ಫೆಂ ಅದ್ಲೆಂ ಎಬಹಿ ಫರ್ದೆವ್ವೆಸ್ ಸುನ್ನತೆವ್ವೆಸ್ ಗಬೂಲ್ ಒಡಿಯನ್ನು ಗಣ್ಣವಾಣೆ ಸುಬಾನ್ ಅಲ್ಲಾ ಮದೀನಾಗ ಹುರ್ಮೆಕ್ಕ ಲವ್ವಾಫ ವಾರ್ ಏಮ ಮದೀನಾದ ಮೀಹ ಎಬ್ಬೆಸ್ ಎಬ ಎಗೆಂಜಿಹೆ ತಿಮಣ್ಣ ಮದೀನಾ ಗೋಸ ಕುರವೇಣಿ ಕೊಂಕಮೆ ಉಸ್ತಾದ್ ಮೆಂಗ್ ಎತನುಗ ಕಿಯವ ಎತನುಗ ಮೀಸ್ತಕೊಂ ಉಳೇಗ ಫೆನಿಫ ಎತನ ಮಿಹ ಜಿಯಾರೆ ಕುರ ಮೀಹು ಫೆನಿಫ ಮೀಸ್ತಹಂಗ ಅಮಲ್ತ ಫೆನಿಫವೆ ಇಬ ಎಂಗಿ ದಣ್ಣಂ ಎತನ ಗೋಸ ಮೀಹು ಅವ ಮುಂಕರ ತೀನುಗ ನುವಾಕಂತ ಸರೋಗ ಉದ್ದಕೊಪ್ಪ ನುವಾಕಂತ ಬಿದುವೇರಿ ಅಮಲುತ ಸಾಬೀತು ಅಮಲುತ ಕುರಾಕ ವಿಸ್ನಾಲ ಎಫದ ಅಮಲೆ ಕುರ ಮೀಹಕು ಮಿ ಹದೀಸ ಮೆದುಗೆ ಎಫದ ಅಮಲೆ ಕೊಫಿ ಮೀಹ ಅನ್ನುವತ ಎಫದ ಅಮಲೆ ಕುರ ಮೀಹಕ ವಾಗಿವರಿ ವೆಜ್ಜ ಮೀಹ ಎ ಮೀಹ ಯಂ ಅಲ್ಲಾಹು ಗಲವನೆಂಗ್ ಹುಟ್ಟೆ ಎಮ್ಮೆಹ ಮಲಾಯಕತ್ತು ಗಲವನೆಂಗ್ ಹುಟ್ಟೆ ಎಮ್ಮೆಹ ಮಿಸ್ತಹು ಗಲವನೆಂಗ್ ಹುಟ್ಟೆ ಗಿಯಾ ಮೆದ್ದೋ ಎ ಮೀಹಗೆ ಕಿಬಾಂಗ್ ಅಲ್ಲಾಹು ಫರ್ದೆಂಗ್ ಅದಿ ಸುನ್ನತ ವೆಸ್ ಗಬೂಲನ್ನು ಕುರಬ್ಬಾಣೆ ಕಿಹಾ ಬಡು ಗೂಬಾತೆ ಏಮ ಉಮ್ರಾಗೆ ಬಾವೆರಿನ್ನೆ ಉಸ್ತಾದ್ ಮೆಂಗೆ ಮಸೂಲಿಯತಕಿ ಹುರಿಹ ಫರಾಯತಕ ಸಹ ಗೊತ್ತುಗ ಸುನ್ನತುಗ ವಾರ್ದೆ ಪಾವ ಮುಗಣ್ಣಾದಿನು ಕಿಯಾದಿನು ಭಯಂ ಕೊತ್ತಿನ ಏಯ್ಯ ಮಸೂರಿಯತಕಿ ಅದಿ ಗುರೂಪುಗ ಫರಾತುಂ ವೆಸ್ ಕೊದ್ದೆಂಜಿ ಹೆಮ್ಮೆ ಬೋಡು ಮಸಕ್ಕತ್ತಕಿಯೇ ಏಮ ಮಿತನ ದಿಯುಮುಗ ಕುರೀಗ ಮಿತನ ಆಹಾರ ಮೆ ಜಿಯಾರ ಕುರ್ಮು ಕುರೀಗ ಮಿಕಂತತ್ತ ಉಂಗಿನಿ ಹೋದಂಗೆ ಬಜ್ಜೆ ಎಹಿದು ಆಹಾರ ಮೆಂಗೆ ಅಮಲ್ ಬೀದಿನ ಲಹಜ ವಜಲ್ಲ ಅಲ್ಲಾಹು ಲೋಬೊಡಿ ಗಣ್ಣವ ರುಸಾ ಒಡಿಗ ತುಮುಗ ಇಕಲಾಂಗೆ ಲಬ್ಬಾಣಿ ಮಕ್ಕಾಗೆ ಬಿಮುಗೆ ಮಚ್ಚ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಿಫದೆ ಹದೀಫುಳ್ ಕುರೆವಿ ವಲ್ಲಾಹಿ ಇನ್ನಕ ಲಖೈರುಲ್ ಅರ್ದ್ ಇಲಲ್ಲಾಹ್ ಅಲ್ಲಾಹ್ ಗಂದಿ ಮಾನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗಂದಿ ಹುವಾ ಕುರಬ್ಬಾಣಿ ಅಲ್ಲಾಹ್ ಗಂದಿ ಬುಣಮೆ ತಿಯ ಬಿಮಕಿ ಮಿ ಬಿಂತಹುಗೆ ತೆರೇಗವ ಅಲ್ಲಾಹ್ ಸುಬ್ಹಾನ ವತಾಲ ಎಮ್ಮೆ ಲೋಬಡಿ ಗಣ್ಣವ ಬಿಮೆ ವ ಅಹಬ್ಬುಲ್ ಅರ್ದ್ ಇಲಲ್ಲಾಹಿ ಅಲ್ಲಾಹು ಎಮ್ಮೆ ಲೋಬಡಿ ಗಣ್ಣವ ಬಿಮೆ ಅದೇ ಅಲ್ಲಾಹ ಹಜರತ್ ಎಮ್ಮೆ ಹೇಕಂ ಬಡುವೆಗೆಂಬ ಬಿಮೆ ವಲೌಲಾ ಅನ್ನಿ ಉಹ್ರಿಜ್ತು ತಿಮನ್ ನಬಿಯ ತಿ ಬಿಮು ನು ನೆರೆಲವು ನಮ ಮಾಣೆ ತಿಮನ್ ನಬಿಯ ಬಯಕು ಬಯಕು ಮಜಬೂರ್ ಕೊಗ್ಗೆ ಬಯಕು ತಿಮನ್ ನಬಿಯ ಬಿಮು ನೆರಲಿಯೇ ತಿಮನ್ ನಬಿಯ ಎಫದೆ ನು ನೆರೆಲವು ನಮ ಮಾ ಹರಚ್ತು ತಿಮನ್ ನಬಿಯ ನುಣಿಕು ತಿ ಮುಹೆ ಮಿಂ ಭಯಾಂ ಬೇಗಿಗೆಂದಣಿ ಅಹರ್ಮೆಗೆ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾಗೆ ಬಿಂ ದೇಖ ವರಲ್ಲೋ ಬಡಾಗೆ ನೆವಿಕ ಏಮ ಮಿ ಬಿಮ ಕೊಮ್ಮೆ ಮೋಮಿನೆ ಕೊಮ್ಮೆ ಮುಸ್ಲಿಮೆಗೆ ಹಿತುಗ ಅಣ್ಣಂಗೆ ಬಜೆ ಲೋಬಿ ಏಮ ಮಿಹಾರು ಮಿಕಂ ಭಯಾಂ ಬೆಗೆನ್ ದಿವಮೊಂ ಅಹರ್ಮೆಗೆ ಅಲ್ಲಾಹ ಹಜರತ್ ಕುರಬಿ ದುವಾ ಬೆಸ ಅಹರ್ಮೆನ್ನ ಎಗಿಫ ಅಣ್ಣ ಜಿಹೆನ್ ಅಲ್ಲಾಹ್ ಸುಬ್ಹಾನಹು ವತಾಲ ಇಬ ಇಲಾಹ್ ಲೋಬಡಿ ಗಣ್ಣವ ಬಿಮ ಮಿಯಳ ಗೆಂದೋಮುಗೆ ತೌಫೀಗ್ ಇಬೇಲ ಮಿಯಳ ದೆವ್ವಾಂದೆ ಅಲ್ಲಾಹ್ ಸುಬ್ಹಾನಹು ವತಾಲ ಕಿಹಾ ಉಫಾಫುಳ ಒಡಿ ಗಣ್ಣವಾಣಿ ತಿಮಂ ಅಲ್ಲಾ ಲೋಬಡಿ ಗಣ್ಣವ ಬಿಮಕ ವೀತೀವೆ ತಿಮಂ ಇಲಾಹ್ ಸುಬ್ಹಾನ ವತಾಲ ಅಳ ಎ ಬಿಮದ್ ನಾನು ಲೋಬಿ ಬಕುರೆ ಎ ಬಿಮದ್ ದಿಮ ಲೋಬಿ ಬಕುರೆ ಏಕೆ ಹೇಗೇನ ಆಹಾರ ಮೆ ಮಾಂಬ ಫ್ಯಾಂಗ್ ಆಹಾರ ಮೆಂಗ್ ಮಾಂಬ ಫ್ಯಾಂಗ್ ವರ ಲೋಬಾ ತನಕೆ ಬುಣಿ ಮಹಾರ ಎಮ್ಮೆಂಗ್ ಎತ್ತನ ದಾಹಿಬ್ಬೆ ಮೊಮ್ಮ ವರ ಲೋಬಾ ತನಕೆ ನುವತ ಏನಗೆ ರಹಮತ್ತಿರ ನುವತ ಗ್ಯಾಮ್ಯಗು ಮಿತನಂಗ್ ಏನ ದಾಮ್ ವರ ಲೋಬಿ ಕುರೆ ಏ ಕಮ್ಗ ವಾಣಮ ಹಾಲಿಗುವಂತ ಇಲಾ ಆಹಾರ ಮಂಗೆ ವೇರಿ ರಬ್ಬು ಲೋಬಡಿ ಗಣ್ಣವ ಬಿಮೆ ಗೊತ್ತುಗಾ ಬುಮು ಆಹಾರ ಮೆಂಗ್ ಎತ್ತನ ದಿವಮ ಲೋಬಿ ಉಣ್ಣನ್ನು ಜೆ ಹೆಯ್ಯೆ ಲೋಬಿ ಕುರನ್ನುವೆ ಹೆಯ್ಯೆ ಆಹಾರ ಮಂಗೆ ದುವಾ ಕಮ್ಗಣ್ಣುವೆ ಹೆಯ್ಯೆ ಬುಮಾಯಕು ಹುರಿಹ ಉಮ್ರಾ ವೆರಿ ಮಿ ಬೆಮ ದಿಯುಮ ಗಸ್ತು ಕೊಫ್ಫಾವ ಮೀಹಾಯಂ ಇಬ ಎಂಗೆನ್ ಜೆಹೆ ಮಿ ಬಿಮುಗಿ ಹೊರ್ಮೆ ತೆರಿಕಂ ಏನಗೆ ಕಿಬಾಯಂ ಗೆಲ್ಲಿಗೆ ನುದಾಣೆ ಗೊತುಗ ಮಿ ಬಿಮುಗ ಏನಾಗ ಅಮಲು ಹುಣ್ಣಾಣಿ ಕಿಹಿನಕು ಏ ಗೊತ್ತು ಮಿಫದ ಭಯಂ ಅಮಲು ತಮ್ಮಿ ಭಯಂ ಕೊದ್ದೇನೆ ಅದೇ ಉಮ್ರಾ ಉಮ್ರಾ ಕುರಂಬಿಗಂ ಅದಿ ಉಮ್ರಾಗ ತಫಾಸೀಲ್ ತಂಗ ಇವ ಸ್ಕುಲಾಸ್ತಕೆಂಗೆ ಬೋಯ್ ಕುರಿಮತಿಗ ಬೀದಿನಿಲ್ಲ ಏಮ ಮುಹಿಮ್ಮು ವೆಗೆಂ ಬಿ ಭಯಂ ಮಿರೇಗೆ ಮಿ ಕುಲಾಹುಗ ಕುರಿಹ ಫರಾಯತ್ತ ಕಮ್ಮಿ ಹಿಸ್ಸಾ ಕೊಲ್ಲನ್ ಮಕ್ಕಾಗೆ ಬಿಮ ಉಮ್ರಾ ಕುರ್ಮ ನುವತ ಹಜ್ಜು ಕುರ್ಮ ತವಾಫ್ ಕುರ್ಮ ಜಿಯಾರೆ ಕುರದಾಹುಲು ವೆರಿಯ අහරමෙන් වරක් ගිනාන් අඩුවහන් වහකෙන් ඔන්නානෙ නමාදු කුරම් වානේ අල්ලාහට්ටකේ රෝද හිෆම් වානේ අල්ලාහට්ටකේ අහරම සදගායද්දේකමවා සොදගායද්දේම් වානේ අල්ලාහට්ටකේ නූන්ත ගේම්බස් බෑවරිය මිකමා දෙකොළන්න හදා ඒ නමාදු නොකොරච්චේ මීහක කන්දක්ක සදගායද්දේ නොදෙච්චේ මීහු ඉමුරිහම්මනන් ඒ ගොත සිරු සිරුන්නේ දේනේ විශ්නාල මෙහමලුතන් අහරමෙන් මිගොතන් එබ කුරම් හජ්ජු ගලුකමයි ඔම්රා ගලුකම කිය කිහා බොඩු අලුකමේ මා අවුලාවගෙන් නූන්ත අල්ලා අටකා ඒලුකම් කුරුමට්ටකා වංහනා කුරුමා ෆොරුවෝ නූන්ත අදි අහරම් මිතිබි මක්කාගේ බිමුග හොර්මත්තරි වෙගෙන් බි බිමුග එහෙම් එකන් ඔති කිහිනකෝ අල්ලා වහි කොරෙවනි වමා උමිරු තිමන් අල්ලාහ මිෆදයින් නූනි තියබා මිහුන තිමන් අල්ලාහ අමරු ෆුලන් නොකරවමේ කොංගොතක ඉල්ලා ලියාබුදුල්ලාහ අල්ලාහන් අලුකන් කුරුමට්ටකා එකන්නේ මුඛලිසීන් අල්ලාහ එකමෙන් خالص කුරාෂේ එබැයි දුනිය වි එබ්බස් බේනු මෙන්නේ මිහගේ ෆරාතුන් සනායේ මිහගේ ෆරාතුන් මදහේ මිහගේ ෆරාතුන් එන මිහගේ ෆරාතුන් එන මිහෙන් එබ්බස් ච බේනු මෙන් අහරමෙන් බේනුම් වනි කොංගොතක අල්ලාහ දීනු ගොයි ගොත කොංගොතෙන් ගේ مخلصين له الدين وما أمروا إلا ليعبدوا الله مخلصين له الدين تيباميهم الله ألوكان كورون أدي إي ألوكان إكلاعين خالص خالص ماني كي كوبا إي ألوكان كورائر إي جتريان إبس إهن إتن إكو إفانتو الله إكان كوري ألوكان مني إبس إهن بين من ني أدي مكام مكوراني مكة جبي مغا දෙම මේ කියා දිනි මක්කාගේ බිමුග හොන්න මීහා ඒ බිමුග හොර්මත් තරිකන් කිහා වරක උෆලංග බජේ එහෙම ඉඛලාස් තරිකන් ඒග මානේ කි خالص කරො خالص මානේ කි ඒච්චන් එබ්බස හෙන් එච්චන් එකුව ෆෙන්නේ خالص මාමු ය බුණනේ කි බෙග යන් හකුරන්නේ අලාපේ ඒකන්නේ ගුල්කෝසෙන් අලාපේ ඒකන්නේ එබ්බස් බා ඒජන් ඒග ඒහෙග හුරි خالص කො මානේ කි ඒයි හම සාෆු ඒ හම මාමු එකන් ඒක තුරපෙච්චන්නේ අල්ලා වහි කරවනි මුඛලිසීන ලහුද්දීන් අලුකන් කුරුමුගා එකලාංගේ තියබෑමු خالص කුරාෂ බලමා මියතු කිතම් මීහුන් උම්රා කොන් නිම්මාෆ කාකමි ෆොටෝ ෆොන වලනි තෙදෙම්මෙ දරි ෆුලන්නම මසලෙ ඉන්නේ ඒ දරින්න කි ඒගෙන් ජෙහි පයි බලදිවිරියා මි ෆොන ආ ඒ ඒගෙන් ජෙහෙන මීහුන් සෝෂල් මීඩියාගේ තන්තන මි ෆොන වලනි ফেসবুক আহার উমরা কফি মে সুয়াল কল্লব মক্কাগ হরমে তেরিকম বড় ফা বার মক্কাগ হরমে তেরিকম বড় ফা বার এ না মিবানি মক্কাগ হরি এমমে হরমে তেরি বেগেম বি তংকলগে এই হারাম কাওবা কাওবা কারিগে এমমে হরমে তেরি বেগেম বি মাগাময় কাওবা কারিগে ಹುರಗೆ ಏನ ಬೇಣುಂ ವಾಣಿ ಮಿ ಅಳುಕಂ ಕೋರಂ ಅಲ್ಲಾಹ ಬಾವೆ ಸುವಾಲ ಕಿ ಸೋಷಲ್ ಮೀಡಿಯಾ ತಂತ ಜಮುಗೆ ಕೊಬಹೆ ಬೇಣುಮ ಕೀಯ ಮಿ ಹುಣ್ಣ ಅಂಗಂ ವೆಗೆನ್ನೆ ಆ ಉಸ್ತಾದ್ ಮೋಹಗ ದಕ್ಕಾತಿ ಎಬ್ಬಸ್ ಫರಾತೆ ನುಕಿಸರ್ ಗೊತ್ತಗ ನುಬಾ ಗೊತ್ತಗ ನುದಕೇತಿ ಬೇಣುಂ ವಣಿ ಆಹಾರ ಮೆಗ ಅಮಲ್ ರಗಳು ಕುರುಮ ತೆದೆಮ್ಮ ಮಮ್ಮೆ ಫೋಣವಾಲಿ ಮಮ್ಮೆ ಕಿ ಎಂಗೆ ಜೆ ಫರಾತೆ ದರಿಫುಳ ಫೋಣವಾಲಿ ಉಸಾಬಣ ಎಂಗೆ ಜೆ ಫರಾತೆ ಆ ಬಪ್ಪ ಉಮ್ರಾ ಕಾಫಿ ಅಳುಕಂ ಅದಾ ಕಾಫಿ ಎನ್ನು ತಿಬೇನಿ ಹಾಸಪ ನೇಗಿಫ ಸೋಷಲ್ ಮೀಡಿಯಾ ಅಲ್ಲ ಮಿ ಹುಣ್ಣ ಎಮ್ಮೆಣ ಅಂಗಾಲ ಮುಳಿ ದುನಿಯಾಗೆ ಹತರು ಬಿತ್ತ ಫೋಣವಾಲಿ ಬೇಣುಮಗೆ ಕೊಬಾ ಹಯ್ಯೆ ಅಸ್ಲಕಿ ಅಳುಕಂ ವಂಹನಾಕು ಮೀಹಕು ಸದಗಾಯದ್ದೇ ತಂ ಫೋಟೋ ನಗ ಅಹರ ಸದಗಾಯದ್ದೇನಿಯೇ ಮೀ ಫೋಟೋ ನಗ ಬೈಕ ಫೋಣಬಣೆ ಏತಿ ಕಂದಕ್ಕಂದೋ ಸದಗಾಯದ್ದೇನಿ ಮೀಸ್ತಕುನ್ ತೆರೆಗ ಮಿ ಅಮಲು ಮಿಹೆನ್ ಆಮ್ ವಮುಂ ವಮುಂ ವಮುಂ ಗೊಸ್ ಉಮ್ರಾ ಕೊಂಡ್ ನಿಮ್ಮಾಫ ದೆತಿನ್ ಹತರು ಮಿಹುಂ ಬಾಯ್ತಿಬ್ಬ ಫೋಟೋ ನಗ ಏ ಅಹರಂ ಉಮ್ರಾ ಕೊಫೀಮೆ ಕೊಬಾ ಹೇಗೆ ಬೇಣುಮಕಿಯೇ ಅಹರ್ಮೆಂಗೆ ಬೇಣು ಕಮಗಾ ಉತಿ ಕೊಂಬೇಣುಮೆ ಅಹರೆಂ ಅಳುಕಂ ಮಿ ಕುರಣಿ ಅಲ್ಲಾಹ ಹಟ್ಟಕೆ ಅಲ್ಲಾಹ ಹಟ್ಟಕೆ ಮಾಯ್ ನಬಿ ಸಲ್ಲಲ್ಲಾಹ ಅಲೈ ವಸಲ್ಲಂ ಹಜ್ಜಂ ಅದಿ ಉಮ್ರಾಯಂ ಇಹ್ರಾಂ ಬೆಣ್ಣೆವಿ ಹಿಂದು ವಿದಾಳುವಿ ದಿಕುರ್ತಹುಗೆ ತೆರೇಗಾವೆ ಲಬ್ಬೈಕ ಅಲ್ಲಾಹುಮ್ಮ ಉಮ್ರತನ್ ಅಲ್ಲಾಹ್ ಸುಬ್ಹಾನ ವತಾಲ ಮಿಯಳಾಗೆ ವಿರಿ ರಬ್ಬೆ ಮಿಯಳಾಗೆ ವಿರಿ ರಬ್ಬ ಮಿಯಳ ಉಮ್ರಾ ಕುರಮೆ ලා රියා ෆීහා වලා සුමුහ ඒගා එබ්බස් දෙක්කුන් තෙරිකමෙන් නුවා උම්රායකේ අදි ඒගා එබ්බස් මියගේ ෆරාතුන් දුනියවී මදහයේ ರಿವೆತಿ ಬಹೆಂ ಹೋದುಮ ಬೇಣು ಫುಳೆನ್ನುವೆ ಏಮ ಅಲ್ಲಾಹ ಕುರಿ ಅಳು ಕಮೆಂಗೆ ಏಮ ಇನ್ಸಾನಕು ಅಮಿಲ್ಲೆ ಬಯಕಂ ಎ ದೆಕ್ಕುಮಾ ಏನ ತವಾಫ್ ಕುರಣಕು ಮೀ ಹುಣ್ಣ ಫೆನುಣಿ ಮಸ್ಸದೆ ಎನ್ನೆ ಏನ ಉಮ್ರಾ ಕುರಣಕು ಮೀ ಹುಣ್ಣ ಫೆನುಣಿ ಮಸ್ಸದೆ ಎನ್ನೆ ಏನ ಅಮಿಲ್ಯಂ ಎಕಂ ಫಾಳು ಕುರ್ಮ ಎ ದೆಕಮೆಂಗೆ ಏಮ ಉಮ್ರಾ ವೆರಿನ್ನೆ ಮಿನಿಯಕ್ಕ ಮಿನಿಯತುಗೆ ಮತೀಗ ಅಳುಕಂ ಕುರ್ಮಟ್ಟ ಗಸ್ತು ಕಫಾ ಫರಾಯ್ತಕೆ ಮಿ ಬಿಂತಕ ಗೊಸ್ಸ ಕುರವೆ ಶರಿಯತಾಯ್ ದೀನ ಖಿಲಾಫ್ ಅಮೃತಹುಗೆ ತೆರೆಗ ಹಿಮೆನೆ ಇಖ್ಲಾಸ್ ತೆರಿ ಕಮಾಯ್ ದೆಕೊಳುವ ಕಾಂತತ್ತಕ್ಕ ಮುಗಾವ ದೆಕ್ಕುನ್ ತೆರಿ ಕಮಾಯ್ ದುನಿಯೆಗೆ ಮದಹಯಾಯ್ ಹೇಬ ಸೋದು ಮಟ್ಟಕ ಅಮಲಿ ತಕ್ಕುರು ಎಕ್ಕಲ ಗುರುಪುಗ ಜಹಾ ಏ ಮಾಷಾ ಅಲ್ಲಾ ಹುಸೇನು ಕೊಂತ ಮಕ್ಕಾಗದೋ ತೀರಿ ಏ ಉಮ್ರಾ ಕುರಿತ ಏ ನೋ ಸಂಗಮಂತ ದಿಯೇರುಗ ಇಸ್ತಿಹಾರ್ ಮಿಹಾರ್ ಮಿವಾಣಿ ಅಣಕಕ್ಕು ಗುರುಪುಗ ಜಹಾಲಾಣೆ ಮಾಷಾ ಅಲ್ಲಾ ಉಮ್ರ ಮಗಬೂಲ ಗಬೂಲ್ ಒಡಿಗಣ್ಣವ ಉಮ್ರಾ ಕಾ ಕಿಹಿನಂಗೆ ಗೆನಿ ಗಬೂಲ್ ಒಡಿಗಣ್ಣವ ಫಿಕಂಗ ಅಲ್ಲಾ ಸುಭಾನ ವತಾಲ ಅಲ್ಲಾ ಜಲ್ಲ ವಾಲಮ್ಮ ಗಬೂಲ್ ಒಡಿಗಣ್ಣವ ಫಿ ಏಮ ಮಿಗೊತುಂ ಮಿ ಮಕ್ಕಾಗ ಮಿ ಮದೀನಾಗೆ ಮಿ ಹುರ್ಮತ ಏಕು ಆಹಾರ ಮೆಂಗೆ ಬಜೆಹೆ ಮಿ ಹುರ್ಮತ್ ತೆರಿ ಕಂಗ್ ಹಿಫೆಟ್ಟು ಮಟ್ಟಕ ಎತನ ಗೊಸ್ಸ ಕುರಾ ಅಮಲು ಏಯ್ ಅಲ್ಲಾಹ ಎಮಿಹಕ ದೆಮೆದು ಗೊಂಡ ಹೆಚ್ಚು ಗೊತ್ತುಗ ಹದ ತವಾಫ್ ಕೊಫ ಹೊಟ್ಟಲಂಗಾಸು ನುಬುಣಾ ಏ ಮೌರಿಫೋಸ್ ದೆ ತವಾಫ್ ಕೊಲ್ಲಾಫೆ ಮಿ ಐ ತಿಹೆಂ ಬುಣಂದ ತವಾಫ್ ತಿ ಕುರಿ ಹಮ ಬುಣಂ ವಿತ್ ಏ ಮಗುಮತಿ ಅಣ್ಣಮ್ಮ ದೆಫಗೀರ್ನ ಸ್ಪನ್ಸಾಸ್ರಿಯಾಲ್ ದೀಫೆ ಮಿ ಐ ಹಮ ಬುಣದಂ ವಿ ಎಣ್ಣು ಮಿಯದು ಮಿಯ ಗುರುವಾನ್ ಹತಿಮುಂ ದೆಫಕ್ಕೆವಾಲ ಫೆ ಮಿಯ ಕೊಬ ಹೆ ಬುಣುಮುಗ ಬೇಣುಮ ಕೀಯೆ ಏಗ ಅವತಿ ದೆಕ್ಕುನ್ ತೆರಿ ಕಮೆಣ್ಣು ಹೆಯ್ಯೆ ಏಮ ಮಿಕಹಾಲ ಅಮಲ್ ತಕುಂ ವಿಹಾವೆಸ್ ಬೊಡಕ ಹಾಸಕ ಮಕ್ಕ ಮದೀನ ಹೆನ್ ತಂತಕ ಮಿಕ ಕುರಾಟಕೇನು ಮಿ ಅಮಲ್ ತಕುಂ ದುರ್ವಾಂಗೆ ಬಜೆ ಹಮೇ ಫದೆ ಬೈ ಮೀಹುಂಗೆ ಅಮಲ್ ತಹುಗೆ ತೆರೆಗಾಯ ಬಹಿಮೆನೆ ಮಿತನ ದಾಇರು ಇ ಬೈ ಮಿದನಿ ಅಲ್ಲಾ ಹಟ್ಟಕಾಯ್ ಮಿ ಬುಣನಿ ಫೋ ಸೇಕ್ ಆಫ್ ಅಲ್ಲಾ ಅಲ್ಲಾ ಹಟ್ಟಕೆ ಕೊಂ ಕಮ ಅಲ್ಲಾ ಹಟ್ಟಕ ಉಮ್ರಾ ಕೊರ ಶೇ ಮಿದನಿ ದಾರುಗ ಬೋರ್ಡಿಂ ಪಾಹ ಫ್ಲೈಟ ಫುರಾಯರುಗೆ ಸೀಟ ಹುರಿ ಹಚ್ಚ ನಗಾಫ ಉಮ್ರಾ ಎದ್ದಣಿ ತೇದೆ ದರಿಫುಳ ಫೋಣವ ಅಲ್ಲಿ ಹೇಗೆ ಯಾ ದರಿಫುಳದ್ದೆ ಫೋಣೊಂಜೆ ಹೆಫಾರ ಮಮ್ಮೆ ಫೋಣ ಎಮ್ಮ ಫೋಣೊಂಜೆ ಹೆಫಾರಾತೆ ಏನಾಗ ಹಾಲ ಹುವಾಲ ಕಂತತ್ತವಣಿ ಕೀನಕು ಹಾಲು ರಂಗಳು ಹೆಯ್ಯೆ ಕೀನ ಹೆಯ್ಯೆ ಅಳುಕಂಗ್ ಅದಾಕು ಹೆಂಗೆಂಜೆ ಹೆಫಾರ ಆಯ್ತು ಏ ಮಿತನ ಗೊಸ್ತಾದ್ ಮಿ ಭಯ ಮಿ ಕೊರನಿ ಮೀಸ್ತಕುಂಗ್ ತೆರೇಗ ಎಕೊಂ ಕೊಮ್ಮೆ ಹಾಜಜ್ಜಹಿ ಫಣ್ಣೆ ಕೊಮ್ಮೆ ಎಂಗೆನ್ ಜಹಿ ಫಣ್ಣೆ ಬಯಕಂ ಏನ ಇಸ್ತಿಹಾರ್ ವಾಂಬೆಗೆ ಏನೇ ಮದಹಯೆ ನೋಣಿ ಹೇಬಹೆ ನೋಣಿ ಸನಾಗ ಬಹೆ ನುವತ ಇಫದೆ ಎಚ್ಚೆ ಬುಣಮ ಆಹಾರ ಮಂಗ್ ಅಮಲು ನೆರಗೆನ್ ನುವಾಣೆ ಮಿದನಿ ಮಕ್ಕಾಯ ಹುರ್ಮೆ ತೆರಿವೆಗೆಂ ಬಿತ್ತಾನೆ ಮಿದನಿ ಮದೀನಾಯ ಹುರ್ಮೆ ತೆರಿವೆಗೆಂ ಬಿತ್ತಾನೆ ಏನ ಕುರ ಅಳುಕಂ ವಿಹಾವೆಸ್ ಬೊಡ ಅಲ್ಲಾಹ ದೇ ತೆರೆಗೊಂಡು ಅಳುಕಮೆ ಗೊತ್ತುಗ ಹದಾಶ ಉಮ್ರಾಯ ದಣಿ ದಾಂಬಿಕಂ ಎಂಗೆಂ ಜೆ ಫರಾಯತಂ ಒತಿ ಎಂಗೆ ಇತರು ಬಯಕಂ ಎಂಗುಮುಗ ಕೊಬಾಹೆ ಬೇಣುಮಕಿ ಬಯ ಮೀ ಹುಂ ಯಾ ಸುಬಹಾನ್ ಅಲ್ಲಾ ತವಾಫ್ ಕುರನಿ ಫೇಸ್ಬುಕ್ಗ ವಿಡಿಯೋ ಕಾಲುಗ ಏಯ್ ಹೆಯ್ಯೆ ತವಾಫ್ ಕುರಂ ಬಿ ಗೋಯ್ ತವಾಫ್ ಕುರಾಯರು ಏನಗೆ ಹಿಂಗ್ ಅಲ್ಲಾ ಹದ್ರತ ಕುತ್ತಂ ಕೊಬ್ಬೆ ಏನ ತವಾಫ್ ಕುರಾಯರು ಅಲ್ಲಾ ಹಜ್ರತ ದುವಾದನ್ನು ಎಕಲಾಂಗ್ ಹದ್ರತ ಬೊಡ ಕುತ್ತಂ ಬಿಬ ಎಕಲಾಂಗ್ ಜಲ್ಲ ವಾಲ ಬಲ್ಲ ಒಡಿಗಣ್ಣವ ಎಕಲಾಂಗೆ ಏನಗ ಹಾಲತ್ ಎಕಲಾ ದೆನ ಒಡಿಗಣ್ಣವಾಣಿ ಕೀನು ತಿಮಂಗ್ ಅಲ್ಲಾ ಹಜ ತವಾಫೆ ಕುರಾನಿ ಏಕಮುಖ ಏನ ಹೇರಿ ದುನಿಯಾಗ ಹತರು ಬಿತಾ ಮುಳಿ ಸೋಷಲ್ ಮೀಡಿಯಾ ಅಂಗಣಲ್ಲ ಇಸ್ತಿಹಾರೆ ಕುರಾನಿ ಹಾಲಿಸಬ ವೇಹಿಯೆ ವಿಸ್ನಾಲ ಮಿ ಮಕ್ಕ ಹೊರ್ಮೆ ತೆರಿ ಬೆಗೆಂ ಬಿತ ದೀನಾ ಖಿಲಾಫ ನುಬಾಕಮ ಕುರಂ ಮೀಹಕು ಉಳಫಿ ಕಮುಗ ವಾಣಮೆಸ್ ಅಲ್ಲಾ ವಹಿ ಕೊರಬಿ ನುಜಿಕು ಹೋ ಮಿನ್ ಅದಾಬಿನ್ ಅಲಿ ಎ ಮಿಹಕ ತಿಮ ಅಲ್ಲಾಹು ಗದಫದ ಬೆಗೆಂ ವಿ ಅಜಾಬ್ ಗ್ರಹ ದಕ್ಕ ವಾಣ ಏಕಂ ಕುರಂ ಉಳಫಿ ಯಾವೆಸ್ ಗಸ್ತು ಕುರಿ ತೀವೆ ಕೊಬಾದ ಏಕಂ ಕುರಾ ಮೀಹ ಏಮ ಮಿಯದು ಮಿ ಜಮಾನುಗ ಮಿವಣಿ ವರಗ್ಗಿನ ಬಯಕು ಮೀಗೆ ಫಿತ್ನಾಗೆ ಜಹಿ ಮಿಕಮು ಅಹರ್ಮೆ ದುರ್ವಾಂಬಿ ಮಿಕಮು ಅಹರ್ಮೆ ಎಕ್ಕಿಬಾವೇತೋ ಬಲಂಬಿ ಉಮ್ರಾ ಗಳುಕಂ ಕುರ್ಮ ನುಕುಣ್ಣ ಬಯ ಫರಾತ ಕುರವೆ ದೀನಾ ಖಿಲಾಫ್ ಅಮಲ್ ತಹುಗೆ ತೆರೆಗಾಯವೆ ಅಹರ್ಮೆ ಉಮ್ರಾಯ ನುವತ ಹಜ್ಜತ್ತಾ ಇರು ಅಲ್ಲಾ ಸುಬಹಾನ ವತಾಲ ಎ ಉಮ್ರಾಗೆ ಅಳುಕಂ ಕುರ್ಮ ನುವತ ಹಜ್ಜು ಗಳುಕಂ ಕುರ್ಮ ಅಹರ್ಮೆನ್ ದಾ ಇರು ಏ ಅಳುಕಂ ಕುರ್ಮಟ್ಟಕ ನಿಯೆ ಎ ಬಹಿ ಏಕಮ ಅಹರ್ಮೆನ್ ಗಸ್ತು ಕೊಫ ವಕಿ ತಂತನೆ ಲವ್ವಾ ಫೆ ಬವೆ ಫೋಟೋಗ ಮಿ ಫೆನ್ನಣಿ ಮಕ್ಕಾಗೆ ಏಕಿ ಅರಿಯರಿ ಮತೀಗೆ ಹುಣ್ಣ ಮೀಗಾತು ಯಲಂಲಂ ಗರ್ನುಲ್ ಮನಾಜಿಲ್ ಧಾತು ಇರುಕ್ ಝುಲ್ ಖುಲೈಫ ಅದಿ ಜುಹಫ ಫಸ್ಟ್ ತಣಂಗೆ ಬವೆ මි ෆස් තනුන් ඒන නුකුන්නන් ජෙහේනී උම්රායද්දායිරු ඒ කඩුමගුන් දතුරු කුරියස් ඒ සරහද්දා අර හමවායිරු එක්ගමුන් දතුරු කුරියස් ඒ සරහද්දා අර හමවායිරු ජබ්බුන් දතුරු කුරියස් ඒ සරහද්දා අර හමවායිරු ඒන ජෙහේනේ ඒ උම්රායන් නුවත ඒ හජ්ජන් නියෙක් ගන්න මිතන් තනු බයෙන් මිහුන අමලු කරවෙන කිහිනේ මී ගාතුරී කොන්තනකම බෙලිමෙන්නේ මී ගාතු ඒන හුරස් කොප්ිතව අද ඒන කුරිමතිීගතව බෙලිමෙන්නේ ඒන මිදන් දා හිසාබක ගොස්ස එ කුරිකම කොල්ලනීයේ එහම මිවෙස් බයි පහරම දිමාවා කමෙන්මි සකෙවෙස්නේ ගුරෝප් පරාතුන් හම අංගානෙ කියාදේනෙ බයාන් කොත්තේනේ මීහුන්න එ ගුරප් හ ද මිහුන බයන් කොදේ ස නුමන එබස් බයකු හිමල්වාන මිකමුගේ එහෙම් බොමු මි කන්තත්තන් අහරමගේ සමාලුකම් මි ගෙනවෙනි මි කන්තත්තක අහරමේ බජය රක්කා තෙරිවා මීමි අමරතකා හිලාපන් සහවගෙන්බි නුවත අහරමන කඩේ පමතක හිලාප කොර අමතක වාතී මිකම අහරම සමාලිව රක්කා තෙරිවාන් ජෙහෙනි එහම ඔම්රා ගලුකන් කොරන්දා මීහ ඒන හොළගු බිතුම් ෆුරියස් නුවත ඉරුමති බිතුම් ෆුරියස් නුවත ඒන අනෙ ෆරාතු ෆුරියස් කොම්ම ෆරාතකුන් අයස් ඒන ජබ්වු නොත එක්ගම නොත කඩුමගුන් ඇස් ඒන හුරස් කොරානෙ බිම්මතීග මිතන්ත එහම මීන් සරහද්දක අර හමවායිරු ඒන හුන්නම් බානි උම්රායන් නොත හජ්ජ විජ්ජාම ඒන හුන්න ජෙහෙනි තයාර්වේ එහිසාබුන් ඒන එතනන් අරායිරු ඒන මි කියනි උම්රා කොරඥාම ලැබ්බේ කල්ලා හොම්ම උම්රතන් හජ්ජ කුදා මිහ ලැබ්බේ කල්ලා හොම හජ්ජන් ඒබුරු කුරින් හජ්ජ ගොස හුරිමිජකම ගවානම මක්කාගේ තෙරේ හුරකම වනම හිසාබගෙන හුරම් බදෙන් එක උම්රාද්දා මිහ වෙජ්ජාමු කොම්ම මිහකු ජෙහෙනෙ මි මිගාත්තකා ආරා හමකොන් ලැබ්බේ කල්ලා උම්රතුන් මාන ඉශයාර ෆාලුක ජෙහෙන ඉහුරාමගේ තෙරේ වන්න වන්නන් ජෙහෙන් එතෙරේ වදෙජ්ජකම ගවානම ඒන මි ශයාර තෙරයන් නුවදේ ඒන කඩලිප හුකුමකි අඹුරා අනක්ක අන්නන් ජෙහෙනෙ මිගාතක් එක මිසමානුග ෆ්ලේටු දතුරු කොප්ප දායරුග මි කිහිනෙ කුරාණ කමෙන්මි එහම ඒනගේ හුමාලුන් එක කොප්ිකමග වානම ඒන ජෙහෙනෙ ෆිදියදේ එයි මක්කාගේ අහුලි වෙරින්න කම්බලිය කතිලා දින් අදි ඒගේ මස් මක්කාගේ ෆගීරුන බෙහුන් මිවෙස් හම සමාලුකන් ගෙනවම උසාද් මි කියා දෙනි උම්රාගේ අලුකම ද ෆරාඇත්තකු කුරවේ නුවත ගබුලු කොප්පවා දීනා ඛිලාප් ශර්වා ඛිලාප් කන්තත්තහුගේ තෙරේගා මි ගබුලු කුරණි කිහිනෙ උම්රා වෙරින්නි අහර්ම එබජ අහර්මගේ ගබුලු කුරා ගබුලු කුරුන්ස දීනු ගොන්න ගො ගබුලු කුරුමගේ තෙරේ ගෙන්න අමල් කුරා අමල් කුරුන්ත සෙබජ හේ දීනුගේ තෙරේ ඔය ගුගත ගෙන්න බයෙන් මි හුඬ ගබුලු කුරවේ කු ගබුලු කුරුමගේ තෙරේගා වේ ලාගෙන් හුන්න ෆේරාන් එහෙම් ෆේරාමක බදර නුකරවෙන මානක ලාගෙන් හුන්න ඉහුරම් ෆේරා රාජෙන් දායරුගම ලාගෙන් හුන්න ඉහුරම් ෆේරාගේ හුන්න ජෙහෙනි එත්තුව ස්වියස් දෙදුව ස්වස් එනු බේලේන නිදායරු සොන්න ජෙහෙනි ඒගේ ෆාහන කුරාර සුන්න ජෙහෙනි ඒගේ ඒ කිලාවියස් ඒ දාවියස් ඒග ලේජෙහන නුනි නජෙහජනස් නුබේලේනෙ මි ගොත ගබුලු කුරණි මි වරබ්බොඩු කුන් හීය ෆිරිහෙනුම් කමු ගවානම තිබේනි තිරිම් ෆොෂායෙන් මතින් ෆොෂායෙන් අලාගේ ඒ හුරාමුග හුන්න ඉරු මෙහරු තිරී ෆොෂාග නජිහෙන් උගුලුනේ නජිහෙන් උගුලුනේ එබ්බස් මස්සල එන්නම් ඒ තිරී ෆොෂා බාල අනකස් ෆොෂයෙන් අන්න ජෙහේන ඒන එහෙම් ෆේරාමෙන් අස්කෙන්නවන් අනකස් එහෙන් ඉහුරාමෙල් ලාම්බී මන ගනකස් එහෙම් ෆොෂ එහෙන් හම එපද ඉහුරාමෙල් ලාම්බී එබ්බස් මන එන්නේ කීපෙගේ මහයි නබී සල්ලල්ලාහු අලයිහි වසල්ලම් මදීනායි ඉහ්‍රාම් තුරුකුරව්වාගෙන් වඩාගෙන නැබි මක්කායන් ඒ සමානුගෙ එයි නුව දුවහා නුව රේ නුව දුවස් නුව රේ එහෙම විස්නාල නුව දුවහා නුව රේ කමුග වානම ඒ බේකල් රසූ සල්ලම් කමුග වියස් අදි අස්සාබ් බේකලු රසූ සමයිකීග හජ්ජතුල් වදාග හජ්ජුග බාර වඩාගෙන එල්ලක්ක සහාබි සතේක හාස් එල්ලක්ක සහාබින් බාර වඩාගෙන්නේ නුවරේ හේද කුරව්වාරු ගාම නුවරේග අවහර ෆුළුස් ලැප්පවානුන් එබේ කලු ගදා හාජා එබෙහි බොඩුකම් ගොස් කුඩකම් කුරව්වානෙන්නු එබේ කලුන්ගේ ඉහරම්ත කිලා නුවානත එබේ කලු ඉහරම් බදල කොරම් බේනු ෆුළු නුවානත ನೂವದ್ ವಸ್ಸಂದೆ ಹರ್ಮಣಿ ಫೇನೆಬ್ಬೆಸ್ ನುವಾರ ಹಿನಾ ವಡ ನುಗಣ್ಣವಾಣ್ ಎವ್ವೆಸ್ ಬೇಕಲೆ ಅವಹರ ಫುಳುಗೆ ತೆರೆಗ ಜುನುಬರಿ ವಡಾಗೆ ಎ ಬಹಿ ಇಫದ ಹುವಫೆನೆ ಫೆನೆ ಜುನುಬರಿ ವಡಾಗೆ ಹಿನಾ ವಡ ನುಜಹೇನೆ ಬೈ ಮೀ ಹುಂ ಗಬುರು ಖುರಾನ್ ಮೀ ನುಬೇಲೇನೆ ಮೀ ನುಬೇಲೇನೆ ಗಬುರು ಖುರಾನ್ ಮೀ ನುಬೇಲೇನೆ ನಿಧಿಯ ಸಮ ಮೀ ಗೈ ಪಾಹಣ ಕುರಾರಿಸ್ ಮೀ ಗೈ ಎವೆಸ್ ವರಬ್ಬಡು ಕುಂ ಕುಬ್ಬುಡುಮೆ ಬೇಣುಮಣಿ ಫೆಂಬರ ಆದಿ ಫೆಂಬರಂ ಬಸ್ ಫೆಂಬರೇನೆ ಏಕ ಮೀರು ಸ್ದು ಅಚ್ಚನ್ನು ಲೆಬೇನ್ ಇಹುರಾಮ ಗೌಣ್ಣ ಇರು ಫೆಂಬರಂ ಮೀರು ಸ್ದು ಅಚ್ಚನ್ನು ಲೆಬೇನ್ ಏಕ ಜಾತುಗೆ ಏ ಮೀರು ಸ್ದು ಅಚ್ಚನ್ನು ಹಿಂಬ್ಯ ಬೇಣು ಕುರಬೇನ್ ಮಿಸಾಲಕ ದೈಂಗುಗುಳ ಬೇಸ್ ಎಬ್ಬಸ್ ಮೇಕು ಪುಣಾಣ ದೈಂಗುಳ ಬೇ ಹಕ್ಕಿ ಮೇರು ಮೀರು ವಸ್ತು ಅಂಬೆ ಹರ ಬೇಣು ಕುರ ಅಚ್ಚಿಕೆ ನು ಪುಣಾಣ ದೈಂಗುಳ ಬೇ ಹಮ ದೈಬಸ್ ಗುಳಂಬಿ ಎಬ್ಬಸ್ ಮಸ್ತದೆ ಎನ್ನೆ ಸೆಂಟುನ್ನು ಲೆಬೇನ್ ಅತರನ್ನು ಲೆಬೇನ್ ನುವತ ಬಯ ಲೋಷನ್ ತನ್ ನುವತ ಬಯ ಗಾಂಗುಳ ಕ್ರೀಮ್ ತ ಮುಣ್ಣಾಣಿ ಏಗೆ ಬೋರೆ ಫ್ರೆಗ್ರೆನ್ಸ್ ಆ ಮೀ ಗುಣ್ಣಾಣಿ ಮೀನು ಫ್ರೆಗ್ರೆನ್ಸ್ ಹೇಗೆ ಜೇಸ್ಮಿನ್ ಫ್ರೆಗ್ರೆನ್ಸ್ ಮೀ ಗುಣ್ಣಾಣಿ ಮೀನುಗೆ ಮಲೆಗೆ ಫ್ರೆಗ್ರೆನ್ಸ್ ಎಬೇನನ್ನು ಕೊರವೆ ಏಕಮುಖ ಏಗ ಎಬ್ಬಸ್ ಮೀರಸ್ದು ಆಚೆ ನೆಕ್ಕಮುಗ ವಾಣ ಮಿಸಾಲ ಕಂ ಮೀ ಹುಣ್ಣ ವೆಸಲಿನ್ ಹಂಗಡು ಹಿಕೇತೀವಿ ಗಾಂಗುಳ ವೆಸಲಿನ್ ವೆಸಲಿನ್ ಉಂಗುಳೇನ್ ಏಗ ನೋಣ ಎಬ್ಬಸ್ ಮೀರಸ್ದು ಆಚೆ ಉಂಗುಳೇನ್ ಮೀರಸ್ ನುದುವ ಸಾಬೋನ್ ಸಾಬೋಣ ಬೇಣು ಕೊರವೆ ಎಬ್ಬಸ್ ಮಸಲೇನ್ ಏಮ ಮೀ ಹಕು ಏನ ಬೇಣು ಬಣಿ ಫಾಹಣ ಫೆಂಬರ ಆದ ತಿರಿ ಫಸಾಸ್ ಬಾಲಂ ಹಮ ಎಕ್ಕೊಂಗ್ ಏನೆ ಹಮ ಹುರಿ ಹಚ್ಚ ಬಾಲಂ ಫೆಂಬಸ್ ಬೇರೆನ್ ಏಕಂ ಫೆಂಬರ ಆಗಂಬಸ್ ಅಣಕಾಸ್ ಇಹುರಾಮ ಅಣ್ಣಂ ಬಾಣಿ ಏ ಮಿದೆ ಫೋಷ ತಿರಿ ಫೋಷ ಖಿಲಾವೆಜ ಫಾಹಣ ತೆರ ಉಣಗ ಫಾಹಣ ತೆರ ಬೆಟ್ಟಿಜ್ ಅದು ಎಬ್ಬ ಇತರು ಫೋಷ ಆನ ಎ ಫೋಷ ದೂ ಕಲ್ಲ ಅಣಕ ಫೋಷ ಇಲ್ಲ ಎಬ್ಬಸ್ ಮಸ್ಸದೆ ಹಮೆಗೋ ತಾ ಅಂಗೆನು ಬಸ್ ಅಂಗೆನು ನುಜಹೇನೆ ಹಾಸ ಹೆದುಮೆ ಫಹಾ ಕಶೆ ಉಮ್ರಾ ಎದ್ದಿಯುಮ ಆದ ಮಿಬ್ ಜಿಕುರು ಕುರವೆ ಉಮ್ರಾಯ ನುವತ ಹಜ್ಜಟ್ಟಕ ಅಂಗನಕು ಎವ್ವಸ್ ಗೊತ್ತಕ ಹುದು ಹೆದು ಫಹಾಗೆನ್ ನುವಾ ಎವ್ವಸ್ ದೀನಾ ಹಿಲಾಫ್ ಕಮೆ ಏಮ ದೀನಾ ಹಿಲಾಫ್ ಕಂತ ಮಕ್ಕಾಗ ಮದೀನಾಗ ನುಕುರಾರೆ ಮಿಬುಣೆ ಮಿತನ ದಾರು ಹರ ಕೊಗ್ಗೆ ನುವಾಣೆ ಕುಂಫದ ಬೊಡತಿ ವೈದುಗೆ ಬಸ್ ಉಳಿತಂಗ ಹೇರಿ ವಾರಿದು ಫೆ ಏಮ ಯಮರ ತೊಗ ಹರ್ಮೆ ವರಬ್ಬಡ ದುರ್ವಾಂಗೆ ಬಜೆ ಏಮ ಇಹರಾಮ ಅಂಗನಕು ಲ್ಯಾಂಗ್ ಹುಣ್ಣ ಹೆದು ಹಮ ಕಳು ಹೆದು ಮೇಲೆ ಲ್ಯಾಂಗ್ ಹುರಿ ಎಹೆದು ಕಿಲಾ ಬೆಜ್ ಅಹೆದು ಬಾಲ ಅಣಕಾಸ ಆ ಹೆದು ಮೇಲೆ ನಮಸ್ತಲೆ ಎನ್ನೆ ಪುರುತಮದ ಹೆದುಮುಗೆ ಮತೀಗ ಹುಣ್ ನುಹುರವೇನೆ ನುಬೇಲೇನೆ ನುಬುಣವೇನ್ ಏ ದೆಮ್ಮೆ ಕಿಯಾದಿ ಹಾದಿಸಾಗ ವಪದೆ ರಸೂ ಸಲ್ಲಾಹ ಅಲೈ ವಸಲಂ ಅದು ಅಸಾಬ್ ಬೇಕಲ್ಲ ನುವ ದುವಸ್ ಬಂದೆ ತಿಪ್ಪೆ ಇಹುರಾಮುಗ ಏ ಇಹುರಾಮ್ ನುಬೇಲೇ ಕಮುಗ ವಾಣಮ ರಸೂ ಸಸಂ ಏಯ್ ಬೇಕಲ ಕಂ ಎ ಲಕ್ಕ ಬೇಕಲ್ಲ ತಿಪ್ಪೆವಿ ಕೊಮ್ಮೆಸ್ ಬೇಕಲ ಸಂ ಹನ್ನಣ ಹದಿಸ್ ಬಿಡು ಕುರವ್ವಾಫೇನು ಸೌಭಕಿ ಏ ಉದ್ದನೂ ಕಮೆ ಕಮುಗ ವಾಣಮೆ ನಮಿಸ ಬೇಕಾನಿ ಇದಕ್ಕೂ ಕೊಫತ ಮೀ ಹುದ್ದ ನೂ ಕಮೆಕೆ ಏ ಹುದ್ದ ನೂ ಕಂತ ತರಸ ಊರಿ ಉಗಣ್ಣ ದೆವ್ವಾಫೆ ಇಹುರಾಮ ಗುಣ್ಣ ಫಿರಿಹೆ ನಾ ಬೋಣಿವೆ ಎನ್ನು ಕೊರವೆ ಇಹುರಾಮ್ಗ ವಾ ಮೀಹ ನಿಯಫಚ್ಚನ್ನು ಕಂಡೇನ್ ಇಹುರಾಮ್ಗ ವಾ ಮೀಹಾಯಂ ಇಸ್ತಟ್ಟೆ ನೂಫುರೇನ್ ಇಹುರಾಮ್ಗ ವಾ ಮೀಹಾಯಂ ಗಾಗ ಎವ್ವಸ್ ಮಿರಸ್ದು ಆಚನ್ನು ಲೆವೇನ್ ಇಹುರಾಮ್ಗ ವಾ ಮೀಹಾಯಂ ಏನಾಯ ನುಕುರವೇನ್ ಕಂತ ತರಸ ಉಗಣ್ಣ ದೇವ್ ಎವ್ವಸ್ ತನಗಣಾದೆ ಇಹುರಾಮ್ ನುಬೇಲೇನೆ ಅಂಗಣಕು ಲಾಗೆ ಹುಣ್ಣ ಹೆದುಂ ದೆಂಗ್ ಎಹೆದು ಕಿಲಾಬೆಗೆ ನುವತ್ತ ಎಹೆದು ಹಾಡಿಬೇಗೆ ಎಹೆಂ ಎದು ಮೇಲೆ ನುಲೆವೆ ನೆನ್ನೆ ಏಮ ಕಿಹಿನಂಗ್ ಹೆಯ್ಯ ರಸೂ ಸಂ ಉಗಣ್ಣ ದೆವ್ಯ ನುಕುರಬೇಕಂತತ್ತ ಅದೆ ಹರಂ ಬುಡಂ ಅಮಿಲ್ಯನ್ ಮೀನು ಕಣ್ಣು ನುಕುರಬೇನೆ ಎಹೆಂ ಬೀರು ಎಗೆನ್ನಣಿ ದೀನುಗ ನುವಾ ಕಂತದ ಖಿಲಾಫ ಅಮಲ್ತ ಮಿಯ ಮಲಿ ತಕ್ಕ ದುರ್ವಾಂಗೆ ಬಜ್ಜೆ ಏಮ ಫಿರಿಹೆಣೆ ಲಾಗೆ ಹುಣ್ಣ ಫೊಷ ಕಿಲಾಬೆಜ್ಜ ಕಮ ಗವಾಣ ಫೊಷ ಬಾಲ ಅಣಕಾಸ್ ಫೊಷ ಏಕೆ ಲಾಂಜೆ ಹೇ ಏ ಬಸ್ ಮಸಲೆ ಎಣ್ಣೆ ಎಮ್ಯಕ್ಕೆ ಬೇಣು ಬೇಡ ನಿದಂಬೆಗೆ ಆ ಕೊಡುಮತಿಗೊಂಡ ಫೊಷ ಎಫರ ಕೊಲ್ಲ ನಿಧಂಗ ಶೋಭೆ ಮಸಲೆ ಎಣ್ಣೆ ಎವ್ವಸ್ ಮಸಲೆ ಎಣ್ಣೆ ಎಗೊತ್ತು ಅಮಲು ಕೊರಂಬಿ ದೆಂಗಣಕ ರೇಗಡುಗ ನಿಧಾಪ ಬೇಣುಂಬಿ ಅಣಕ ಆಹುರಾಮ್ ಎಲ್ಲ ಮಾಣಕಿ ಲಾಂಗೂರಿ ಇವರಾಮ್ ಕಿಲಾವೀತಿ ಅನ್ನುವತ್ತೈದು ಹಡವೀತಿ ಎಪ್ಪಸ್ ಮಸಲೆ ಎಣ್ಣೆ ಬೆದಲ್ ಕೊಲ್ಲಂಬಿ ಏಮ ಮೀಗ ಹೆಂಗೆಂಜೆ ಹೆಚ್ಚಕಿ ಫಿರಿ ಹೆಣಕು ಅಮ್ಮ ಇಹುರಾಮ ಕಷೇ ಲಾಂಜೆಹೇನಿ ಏ ಹುದು ಫೋಷ ಗೊತ್ತಗಿನ ಫೋಷ ಹೆಂಗ್ ಅಣ್ಣನ್ ಜೆಹೇನಿ ಎ ಫೋಷ ಬೇಲಿ ಅದೇ ಅಣ ಫೋಷ ಬೇಲಿ ಕಮ್ಗ ಬಿಯಸ್ ಅಂಗೆನು ಸಮ ಎಫದೆ ಹೆದುಂ ಬದಲು ಕುರುಮುಗ ಎವ್ವಸ್ ಮನಾ ಕಮೆಣ್ಣೆ ಆದಿ ಮಿನೂಣಸ್ ಅದಿಯ ಸಬೋರಿ ಮಿಫದ ಬಾಯ್ ಮೌಲೂ ಮಾತ ಹಿಸ್ಸಾ ಕೊಲ್ಲುಮ ಇರಾ ಕುರವಿಯಾಮು ಆದಿ ಕುರಿಯಂಗ ಕುಲಾಸ್ತಹುಗ ಮಿಫದೈ ಬಯಾಂ ವೆಗೆಂದಾಣೆ ಅದು ಉಸ್ತಾದಗೆ ಉಮ್ಮಿದಕಿ ಕೊಮ್ಮೆ ಹೊಣಿಹಿರ್ ದುವ ಹೆಗ್ಗ ಮಾನೆ ಕುರಿಮತಿಗ ಮಿಯ ಹುರಿಯ ದುವಸ್ತ ಹುರಿಯ ಹಫ್ತಾ ಹೆಗ್ಗ ಕೊಮ್ಮೆ ಹೊಣಿಹಿರ್ ದುವ ಹೆಗ್ಗ ಎ ಬಹಿ ಹಮ ಮಿಫದ ರೇಗ್ಗ ಇಶಾಫಹುಂ ಅಗ್ಗಡಿ ಬಾಯಗ ಮಿಗೋತ ಕುಲಾಸ್ ಬೇಬುಂ ನಮ್ಮ ಕೊಮ್ಮೆರೆಗೆ ಇರಾ ಕುರವ್ಯಾಮ್ ಕುರಿಮತಿಗಮ್ಯಂ ಹುರಿಹಾ ದುವಸ್ತಕು ಆರ್ಮಣ ಫುದೇ ಮಿಂಬರ ഏറെക്കുറെ ബിയ മൗലുമാത്ത് ലിപിക എന്താണ്? അതെ ആക്കീക സ്ക്രീൻ തക്ക ബലായരുക സ്ക്രീൻ തഹുക തിരിയുക ഇന്നാണ് റിയക്ഷൻ കിയ ഹിത്തെ ഗൊത്തങ് ഇന്ന തങ്കൊളെ റിയക്ഷൻ കിയാണ് എത്തന ഫിതാലീമ അങ്ഫുലം കൊമ്പ ബാരുക സ്ലിപ്പിയാണ് അങ്ഫുല മാണിക്ക് സ്വാലക്കുറം വേണു കമുക വാണമ അങ്ഫുലാഷേ അങ്ഫുലുമും ഉസ്താദ് മിക്കോളും ഫോണുവാലാണ് മെസ്സേജ് ആ മിയാറും മൈക്ക് ഓൺ കുറവേന് ദത്തിക്കോളും മൈക്ക് ഓൺ കൊല്ല ഏറും വാഹക ദക്കേണ് എബ്ബസ് മൗലുമാത്ത് എബൈ ദീനി ഗോത്തും ഉമ്രാഗ ഉമ്രായ മീ അളുക്കാ ബേഗോത്തും എക്കെ മുഖ വാണമ ഇൻഷാല്ല ഉസ്താദ് ഫറാത്തും ജവാബ് ലിബേന് ദെ ഗുറൂപ്പ് ഫറാത്തും തയ്യാറി തങ്ങുരി കീന കുന്തോ എഫദ എബ്ബസ് സുവാലക്കുറം വേണു കമുകണമ ഗുറൂപ്പ് അബ്ബസ് ഹമ സുവാൽ ഹുഷാളം ബി ഏക എബ്ബസ് കഹല മണാക്കമെന്നെ ഏമ മിഹാ മിരേഗ മീ നസേഹദ് നസേഹത്തുക മീ ബയാൻകുരി മിമ്പറും ഫുദ്ദാലാണി അള്ളാഹ് ഇറാദ് ഫുള വാഗി ഫുളും ബീദിന ഹസ വജല്ല അത് കുറിയങ്ങൻ ഹഫ്താഗ ഉണിർദു ഹോക ഹമ മികവകുത്തുക മീ ബാക്കി ഹുരി മാലുമായത്ത ഇറാദ് കുര വിയാമു ഗ്രൂപ്പ് കെ ബാവേരി ഹമ എപ്പദ ഹിസ്സാ കൊല്ലാണ് കുലാഹുകെ സുബ്ഹാനക അല്ലാഹുമ്മ വബിഹംദിക് അഷ്ഹദു അല്ലാ ഇലാഹ ഇല്ലാ അൻത അസ്തഗ്ഫിറുക വഅതൂബു ഇലൈക് വസല്ലല്ലാഹു വസല്ലം അലാ നബീന മുഹമ്മദിൻ വഅലാ ആലിഹി വസഹ്ബി അജ്മൈൻ ആദമിഹാറു ഗ്രൂപ്പ് കെ ഫറാത്തും എബ്ബസ് ഗ്രൂപ്പ് കെ ബാവേരി എബ്ബസ് ഫറാത്തക്കും സ്വാലിയൊക്കെ മുഖ വാണം ഹമ അങ്ങു ഫുലാലം വി ആദ്യം അൺമ്യൂട്ട് സ്കോർ മാനക്ക് മൈക്ക് ഫിതാസ് ലെവൻ അൺമ്യൂട്ട് വാക്കസ് ദക്കേ